ಮೆಣಸು ಇತ್ತೀಚೆಗೆ ಹೆಚ್ಚು ಜನಪ್ರಿಯ ಆಗ್ತಾ ಇರತಕ್ಕಂತ ಒಂದು ಬೆಳೆ. ಹೆಚ್ಚು ಹೆಚ್ಚು ಕೃಷಿಕರು ಇವತ್ತು ಕೇವಲ ಮಲೆನಾಡಿಗೆ ಅದು ಸೀಮಿತ ಆಗಿಲ್ಲ, ಬಯಲುಸೀಮೆಯಲ್ಲೂ ಕೂಡ ಬೆಳೀತಾ ಇದ್ದಾರೆ. ಈ ಬೆಳೆಯ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಡಿ. ಹೌದು, ಕಾಳು ಮೆಣಸು ಈ ಸಂಬಾರ ಬೆಳೆಗಳಲ್ಲಿ ಅತಿ ವಿಶಿಷ್ಟವಾದ ಸ್ಥಾನವನ್ನು ಪಡೆದಿದೆ. ಆದ್ದರಿಂದಲೇ ಇದಕ್ಕೆ ಸಂಬಾರ ಬೆಳೆಗಳ ರಾಜ ಎಂದು ಕರೆಯುತ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದಕ್ಕೆ ಬಹಳ ಬೇಡಿಕೆ ಇರುವ ಕಾರಣ ಇದನ್ನು ಕಪ್ಪು ಬಂಗಾರ ಅಂತಲೂ ನಾವು ಕರೀತಾ ಇದ್ದೀವಿ. ಸೊ ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬೃಹತ್ ಗಾತ್ರದಲ್ಲಿ ವ್ಯಾಪಾರವಾಗುವಂತಹ ಬೆಳೆ. ಆಮೇಲೆ ಈ ಮಾರುಕಟ್ಟೆಯಲ್ಲಿ ತೀವ್ರ ಪೈಪೋಟಿ ಇರುವ ಕಾರಣ ಉತ್ತಮ ಗುಣಮಟ್ಟದ ಉತ್ಪನ್ನಗಳಿಗೆ ನಾವು ನಿಗಾವಹಿಸಬೇಕಾಗುತ್ತೆ. ನಾವೀಗ ಈ ಜಾಗತೀಕರಣ ಮುಕ್ತ ಮಾರುಕಟ್ಟೆಯ ಸವಾಲನ್ನು ಎದುರಿಸಬೇಕಾಗಿರುವುದರಿಂದ ಗುಣಮಟ್ಟದ ಕಡೆಗೆ ಹಾಗೂ ಉತ್ಪಾದಕತೆಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ನಾವು ಎಲ್ಲ ಈ ಮಲೆನಾಡು ಇರಬಹುದು, ಹಾಸನ, ಸಕಲೇಶ್ಪುರ, ಮಡಿಕೇರಿ, ಮೂಡಿಗೆರೆ, ಸೋಮವಾರಪೇಟೆ, ನಾವು ಏನು ಮಾಡ್ತೇವೆ, ಸಾಧಾರಣವಾಗಿ ನಾವು ಪನ್ನೀರು ಒಂದು ತಳಿಯನ್ನು ಬೆಳೀತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಏರಿಯಾವನ್ನು, ನಮ್ಮ ಜಾಗವನ್ನು ನಾವು ನೋಡಿಕೊಂಡು, ಈಗ ನೆರಳು ಜಾಸ್ತಿ ಇರುವ ಪ್ರದೇಶ ಆದರೆ ಬೇರೆ ತಳಿ ಇದೆ, ಅಥವಾ ಓಪನ್ ಪ್ರದೇಶದಲ್ಲಿ ಬೆಳೆಯುವಂಥ ತಳಿಯೇ ಬೇರೆ ಇದೆ. ಈಗ ನಾವು ಮಾರುಕಟ್ಟೆಯಲ್ಲಿ ನಾವು ಈಗ ನೋಡಿದರೆ ಸಾಧಾರಣ ಒಂದು 18-19 ಸುಧಾರಿತ ತಳಿ ನಮಗೆ ಸಿಗ್ತಾ ಇದೆ. ಸೊ ನಮ್ಮ ಏರಿಯಾ ನೋಡಿಕೊಂಡು ಬಿಸಿಲು ಜಾಸ್ತಿ ಇರೋ ಕಡೆ ಬೇರೆ ತಳಿ, ಅಥವಾ ಬಿಸಿಲು ಕಡಿಮೆ ಇರೋ ಬೇರೆ ತಳಿ, ಅಥವಾ ಸಮುದ್ರ ಮಟ್ಟದಲ್ಲಿಂದ ಎತ್ತರ ಇರುವಂತಹ ಜಾಗದಲ್ಲಿ ಬೇರೆ ತಳಿಯನ್ನು ಬೆಳೆದ್ರೆ ನಾವು ಉತ್ತಮವಾದ ಫಲಿತಾಂಶವನ್ನು ನಿರೀಕ್ಷಿಸಬಹುದು. ಯಾವ್ಯಾವ ತಳಿಯನ್ನ ಈ ಮೆಣಸಿನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ, ಯಾವ ತಳಿಯನ್ನ ಯಾವ ಭಾಗದಲ್ಲಿ ಅಥವಾ ಯಾವ ವಾತಾವರಣದಲ್ಲಿ ಬೆಳೆದ್ಕೊಂಡ್ರೆ ಹಿತ ಅಂತ ಅನ್ಸುತ್ತೆ, ಅದರ ಬಗ್ಗೆ ತಿಳಿಸ್ಕೊಡಿ. ಹೌದೌದು, ಈಗ ಪನ್ನೂರು ರಿಸರ್ಚ್ ಸ್ಟೇಷನ್ ಇಂದ ಪನ್ನೂರು 1 ಹಿಡಿದು ಪನ್ನೂರು 9 ತನಕ ತಳಿಗಳು ಲಭ್ಯ ಇದೆ. ಆಮೇಲೆ IASR ಕ್ಯಾಲಿಕೆಟ್ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಕಲಿಕೋಟೆಯಿಂದ ಅಲ್ಲಿಂದ ಒಂದು 5-6 ತಳಿ ಬಿಡುಗಡೆಗೊಂಡಿದೆ. ಆಮೇಲೆ ಪಾಲೋಡು ರಿಸರ್ಚ್ ಸ್ಟೇಷನ್ ಇರ್ಬೋದು, CPCRI ಇರ್ಬೋದು, ನಾವು ಏನು ಮಾಡಬೇಕಂದ್ರೆ ನಮಗೆ ಸೂಕ್ತವಾದ ತಳಿ ಯಾವುದನ್ನು ನೋಡಿಕೊಂಡು ಬೆಳಿಬೇಕಾಗುತ್ತೆ. ಉದಾಹರಣೆಗೆ ನೋಡಿ, ಸಮುದ್ರ ಮಟ್ಟದ ಪ್ರದೇಶದಲ್ಲಿ ನಾವು ಪನ್ನೀರು 1, ಪನ್ನೀರು 2, ಪನ್ನೀರು 5, 7, ಕರಿಮುಂಡ ಮುಂತಾದ ತಳಿಯನ್ನು ಬೆಳಿಬಹುದು. ಸಪೋಸ್ ಈಗ ನಮ್ಮ ಸಪ್ತಲೇಶ್ವರ, ಹಾಸನ ಅಥವಾ ಮಡಿಕೇರಿ ಆದರೆ ಸಮುದ್ರ ಮಟ್ಟದಿಂದ ತುಂಬಾ ಎತ್ತರದಲ್ಲಿರುವ ಪ್ರದೇಶಗಳಾದ ಕಾಫಿ ಅಥವಾ ಏಲಕ್ಕಿ ತೋಟಗಳಲ್ಲಿ ಪನ್ನೀರು 1, 2, 5, ಆಮೇಲೆ ಪಂಚಮಿ, ಪೌರ್ಣಮಿ, ತೇವಂ, ಗಿರಿಮುಂಡ ಹಾಗೂ ಮಲಬಾರ್ ಎಕ್ಸಲ್ ಇಂತಹ ಒಂದು 5-6 ತಳಿಯನ್ನು ನಾವು ಬೆಳಿಬಹುದು. ನಾನು ಯಾಕೆ ಇದು ಈ ಮಾತನ್ನು ಹೇಳ್ತಾ ಇದ್ದೆ ಅಂದರೆ, ನಮ್ಮ ಈ ಮಲೆನಾಡು ಪ್ರದೇಶದಲ್ಲಿ ನಮಗೆ ಎಲೆ ಚುಕ್ಕಿ ರೋಗ ಜಾಸ್ತಿ ನಾವು ಕಾಣ್ತಾ ಇದ್ದೀವಿ. ಇದನ್ನು ತಡೆಗಟ್ಟಲಿಕ್ಕೋಸ್ಕರ ಹಾಗೂ ನಮ್ಮ ಈ ಫೈಟೋಪ್ತರ ಕೊಳೆ ರೋಗವನ್ನು ತಡೆಗಟ್ಟಲಿಕ್ಕೋಸ್ಕರ ಇದು ತೇವಂ ಒಂದು ತಳಿ ಇದೆ, ಅದನ್ನು ಬೆಳಿಬಹುದು, ಅಥವಾ ಗಿರಿಮುಂಡ ಹಾಗೂ ಮಲಬಾರ್ ಎಕ್ಸಲ್. ಇನ್ನು ನಾವು ನೋಡೋದಾದ್ರೆ ನೆರಳು ಜಾಸ್ತಿ ಇರುವ ಪ್ರದೇಶದಲ್ಲಿ ಈಗ ಅಡಿಕೆ ತೋಟ ಇರಬಹುದು, ಏಲಕ್ಕಿ ತೋಟ ಇರಬಹುದು, ಈ ಪ್ರದೇಶದಲ್ಲಿ ನಾವು ಪನ್ನೀರು 1 ತಳಿ ಬೆಳೆದ್ರೆ ಖಂಡಿತವಾಗಿ ನಮಗೆ ಉತ್ತಮ ಫಲಿತಾಂಶ ಸಿಗುವುದಿಲ್ಲ. ಈ ಪ್ರದೇಶದಲ್ಲಿ ನಾವು ಪನ್ನೀರು 2 ಇರಬಹುದು, ಅಥವಾ ಪನ್ನೀರು 5 ಬಹಳ ಉತ್ತಮವಾದ ತಳಿ, ಹಾಗೂ ಕರಿಮುಂಡ ಅಥವಾ ಶ್ರೀಕರ, ಶುಭಕರ, ಪಂಚಮಿ ಈ ತರ ಒಂದು 5-6 ತಳಿಯನ್ನು ನಾವು ಸೆಲೆಕ್ಟ್ ಮಾಡಿ ಬೆಳೆದ್ರೆ ಖಂಡಿತವಾಗಿ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು. ಇನ್ನು ಕೆಲವು ಕಡೆ ನಾವು ನೋಡಿರಬಹುದು, ನೀರಿನ ಅಭಾವ ಇರುವ ಪ್ರದೇಶ, ಡ್ರೌಟ್ ಟಾಲರೆಂಟ್ ತಳಿ ಸಮೇತ ನಮಗೀಗ ಲಭ್ಯ ಇದೆ. ಈಗ ಪನ್ನೀರು 5, ಪನ್ನೀರು 8, ಪನ್ನೀರು 9 ಹಾಗೂ ವಿಜಯ ಈ ಒಂದು 4-5 ತಳಿಗಳು ನೀರಿನ ಅಭಾವದಲ್ಲಿ ಸಮೇತ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ. ಆಮೇಲೆ ಇನ್ನೂ ಮುಖ್ಯವಾಗಿ ನಾನು ಹೇಳಬೇಕಾದ್ರೆ ಕೊಳೆ ರೋಗವನ್ನು ತಡೆದುಕೊಳ್ಳುವಂತಹ ತಳಿಗಳು ಸಮೇತ ಈಗ ನಮಗೆ ಇಲ್ಲಿ ಸಿಗ್ತಾ ಇದೆ. ಅದು ಯಾವುದಂದ್ರೆ IASR ಶಕ್ತಿ ಇರಬಹುದು, ಅಥವಾ IASR ತೇವಂ ಹಾಗೂ ಪನ್ನೀರು 9 ಈಗ ಇತ್ತೀಚೆಗೆ ಬಿಡುಗಡೆಯಾದಂತಹ ತಳಿ ಪನ್ನೀರು 9 ಅಥವಾ ತೇವಂ ಚೆನ್ನಾಗಿ ಇಲ್ಲಿ ಇಳುವರಿ ನಮಗೆ ಸಿಗ್ತಾ ಇದೆ ನಮ್ಮ ಈ ಏರಿಯಾದಲ್ಲಿ. ಅಂದರೆ ಸಮುದ್ರ ಮಟ್ಟದಿಂದ ಎತ್ತರ ಇರುವಂತಹ ಪ್ರದೇಶಗಳಾದ ಸೋಮವಾರಪೇಟೆ, ಸಕಲೇಶ್ಪುರ, ಹಾಸನ ಅಥವಾ ಮಡಿಕೇರಿ ಏರಿಯಾದಲ್ಲಿ ತೇವಂ ಪನ್ನೀರು 9 ಚೆನ್ನಾಗಿ ಬೆಳಿಬಹುದು. ಆಮೇಲೆ ಈಗ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದರೆ ನಾವು ಅರ್ಕ ಕೂರ್ಗ್ ಎಕ್ಸೆಲ್ ಅಂತ ಈಗ ಬಿಡುಗಡೆ ಆದಂತಹ ತಳಿ, ಅಂದರೆ ಅದರ ಗೆರೆ ತುಂಬ ಉದ್ದ ಇದೆ. ಆಮೇಲೆ ಫಾರ್ಮರ್ಸ್ ವೆರೈಟಿ ಈಗ ಇತ್ತೀಚೆಗೆ ನಾವು PPV&FR ಅಂದರೆ ಫಾರ್ಮರ್ಸ್ ರೈಟ್ ಇದರಲ್ಲಿ ಡೆವಲಪ್ ಆದಂತಹ ತಳಿ ಅದು ಸಿಗಂಧನಿ. ಇದು ಸಮೇತ ಒಂದು ಉತ್ತಮವಾದ ತಳಿ, ದಪ್ಪ ಕಾಳುಗಳನ್ನು ಹೊಂದಿದೆ ಹಾಗೂ ಇಳುವರಿ ಸಮೇತ ಜಾಸ್ತಿ ಇದೆ, ಕೊಳೆ ರೋಗವನ್ನು ತಾಳಿಕೊಳ್ಳುವಂತಹ ಶಕ್ತಿ ಸಮೇತ ಇದಕ್ಕೆ ಇದೆ. ನಾನು ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಸಾಧಾರಣವಾಗಿ ನಾವೆಲ್ಲರೂ ಪನ್ನೀರು 1 ತಳಿ ಬೆಳೀತಾ ಇದ್ವಿ. ಇಲ್ಲಿ ಸಮಸ್ಯೆ ಏನಂದರೆ ಈಗ ನಮಗೆ ಚೆನ್ನಾಗಿ ಗೆರೆಗಳು ಹೊರಡಬೇಕಾದ್ರೆ ಅಥವಾ ಈ ಕಾಯಿಗಳ ಸಂಖ್ಯೆ ಜಾಸ್ತಿ ಇರಬೇಕಾದ್ರೆ ನಾವು ಮಾರ್ಚ್ ತಿಂಗಳಲ್ಲಿ ನೀರನ್ನು ಕೊಡಬೇಕು ಈ ತಳಿಗೆ. ಆಮೇಲೆ ಶೇಡ್ ರೆಗ್ಯುಲೇಷನ್ ಮಾಡಬೇಕು. ಅಂದರೆ ನಮ್ಮ ಉದ್ದೇಶ ಏನಂದರೆ ಇಲ್ಲಿ ಈ ಥರ ಎರಡು ಕಾರ್ಯಕ್ರಮಗಳನ್ನು ನಾವು ಅಳವಡಿಸಿಕೊಂಡ್ರೆ, ಒಂದು ಮಾರ್ಚ್ ತಿಂಗಳಲ್ಲಿ ಅಂದರೆ ರೇವತಿ ಮಳೆ ಬರುವ ಸಂದರ್ಭ, ಈಗ ಸರಿಯಾಗಿ ನಮಗೆ ಆ ಟೈಮ್ನಲ್ಲಿ ಮಳೆ ಬರ್ತಾ ಇಲ್ಲ, ಆ ಸಂದರ್ಭದಲ್ಲಿ ನಾವು ನೀರನ್ನು ಚೆನ್ನಾಗಿ ಕೊಡಬೇಕು. ಒಂದು ಎರಡು ಮೂರು ಸಲ ಮಾರ್ಚ್ ಏಪ್ರಿಲ್ ಮೇಲೆ ಚೆನ್ನಾಗಿ ನೀರು ಕೊಟ್ಟು ಆಮೇಲೆ ಶೇಡ್ ರೆಗ್ಯುಲೇಷನ್ ಸ್ವಲ್ಪ ಓಪನ್ ಮಾಡಿದರೆ, ಈ ಪನ್ನೂರು ಒಂದರ ವಿಶೇಷ ಗುಣ ಏನಂದರೆ ಟು ಇಂಡ್ಯೂಸ್ ಮೇಲ್ ಫ್ಲವರ್, ಅಂದರೆ ಅದರಲ್ಲಿ ಹೊರಡುವಂತಹ ಗೆರೆಗಳಲ್ಲಿ ಗಂಡು ಹೂವಿನ ಪ್ರಮಾಣ ಜಾಸ್ತಿ ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಅಂದರೆ ನೀರು ಚೆನ್ನಾಗಿ ಕೊಡಬೇಕು ಮತ್ತು ಶೇಡ್ ಲಾಪಿಂಗ್ ಮಾಡಿದರೆ ನಿಮಗೆ ಮೇ ಜೂನ್ ತಿಂಗಳಲ್ಲೇ ಚಿಗುರು ಬಂದು ಅದರ ಜೊತೆಗೆ ಈ ಗೆರೆಗಳು ಬಂದು ಗೆರೆಗಳಲ್ಲಿ ಗಂಡು ಹೂವಿಗಳ ಸಂಖ್ಯೆನೂ ಸಮೇತ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ನಮಗೆ ಸೆಟ್ಟಿಂಗ್ ಜಾಸ್ತಿ ಆಗುತ್ತೆ, ದಾಟಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಉದುರುದು ಸಮೇತ ಕಡಿಮೆ ಆಗುತ್ತೆ. ಸೊ ಇದನ್ನು ನಾವು ಕಂಪಲ್ಸರಿಯಾಗಿ ಮಾಡಬೇಕು. ಹಾಗಿದ್ದರೆ ಮಾತ್ರ ನಾವು ಪನ್ನೀರು ಒಂದು ಬೆಳೆದ್ರೆ ಉತ್ತಮ. ನಾವು ಈಗ ನೀರು ಕೊಟ್ಟರೆ ಇನ್ನೊಂದು ಅನುಕೂಲ ಏನಂದರೆ ಮೇ ಜೂನ್ ತಿಂಗಳಲ್ಲೇ ನಮಗೆ ಹೊಸ ಚಿಗುರು ಜೊತೆಗೆ ಹೊಸ ಎಲೆ ಹೊಸ ಗೆರೆಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಸಮಯದಲ್ಲಿ ನಾವು ಕಡ್ಡಾಯವಾಗಿ ಬೋರ್ಡೋ ಸ್ಪ್ರೇಯನ್ನು ಮಾಡಬೇಕಾಗುತ್ತೆ. ಈಗ ನಾವು ಸಾಮಾನ್ಯವಾಗಿ ಮೆಣಸು ಅಂದರೆ ಭಯ ಆಗುತ್ತೆ, ಯಾಕಂದರೆ ಮಳೆಗಾಲದಲ್ಲಿ ಖಂಡಿತವಾಗಿಯೂ ಈ ಫೈಟೋಪ್ತರ ಫಂಗಲ್ ಡಿಸೀಸ್, ಇದೊಂದು ಶಿಲೀಂಧ್ರ ರೋಗದಿಂದ ಬರುವಂಥ ರೋಗ, ಈ ಕೊಳೆ ರೋಗ. ಸೊ ಇದಕ್ಕೋಸ್ಕರ ನಾವು ಇದನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕಂದ್ರೆ, ನಾವು ಸಾಧಾರಣ ಈ ರೋಗ ಇದ್ದೇ ಇರುತ್ತೆ, ಯಾಕಂದರೆ ಆರ್ದ್ರತೆ ಜಾಸ್ತಿ ಇದೆ, ಆಮೇಲೆ ಕೂಲ್ ಕ್ಲೈಮೇಟಲ್ಲಿ ಈ ರೋಗ ಸ್ಪ್ರೆಡ್ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ನಾವು ಮೇ ಜೂನಲ್ಲಿ ಒಂದು ಬೋರ್ಡೋ ಸ್ಪ್ರೇ, ಬೋರ್ಡೋ ಸ್ಪ್ರೇ ಯಾವಾಗ ಮಾಡಬೇಕಂದ್ರೆ ಹೊಸ ಚಿಗುರು ಬಂದಿರಬೇಕು, ನಾವು ಮೊದಲು ಮಾಡಿ ಉಪಯೋಗ ಇಲ್ಲ ಆಮೇಲೆ ಮಾಡಿಯೂ ಉಪಯೋಗ ಇಲ್ಲ. ಸಾಮಾನ್ಯವಾಗಿ ನಮಗೀಗ ಡೈಲಿ ಫೋನ್ ಕಾಲ್ ಬರ್ತಾ ಇದೆ, ಸರ್ ಈಗ ಬೋರ್ಡೋ ಸ್ಪ್ರೇ ಮಾಡ್ಬೋದಾ, ಅವರಿಗೆ ಭಯ, ಯಾಕಂದರೆ ಚಿಕ್ಕ ಚಿಗುರಿದೆ, ಗೆರೆ ಚಿಕ್ಕದಾಗಿರುತ್ತೆ, ಎಲ್ಲ ಉದುರಿ ಹೋಗುತ್ತಾ ಅನ್ನುವ ಭಯ ಇದೆ. ಖಂಡಿತ ಯಾವ ಭಯವನ್ನು ಅಗತ್ಯ ಇಲ್ಲ. ಈ ಸಂದರ್ಭದಲ್ಲಿ ನಾವು 1% ಬೋರ್ಡೋ ಕಡ್ಡಾಯವಾಗಿ ಮಾಡಲೇಬೇಕು. ಈಗಿದ್ದರೆ ನಿಮಗೆ ಈ ಒಲೆ ಚಿಕ್ಕ ರೋಗನೂ ಮುಂದೆ ಬರೋಲ್ಲ, ಆಮೇಲೆ ಈ ಕೊಳೆ ರೋಗ ಫೈಟೋಪ್ತರ ಶಿಲೀಂಧ್ರ ರೋಗನೂ ಬರೋಲ್ಲ. ಸೊ ಆ ಸಮಯದಲ್ಲಿ ಮೇ ಜೂನಲ್ಲೇ ಮಾಡಬೇಕು. ಅಂದರೆ ಚಿಗುರು ಒಂದು 50% ಚಿಗುರು ಬಂದಿರಬೇಕು. ಈ ಬೋರ್ಡೋ ಸ್ಪ್ರೇ ಮಾಡೋಣ 1%, 2 kg ಸುಣ್ಣ, 2 kg ಮೈಲ್ ತುತ್ತು, 200 liter ನೀರಿಗೆ ಬೆರೆಸಿ ಸ್ಪ್ರೇ ಮಾಡಬೇಕು, ನಂಬರ್ ಒನ್. ಆಮೇಲೆ ಇನ್ನೊಂದು ಏನಂದರೆ, ಸಾಮಾನ್ಯವಾಗಿ ನಾವು ಕಾಣುವಂಥ ರೋಗ ಅಂದರೆ ಎಲೆ ಸಿಕ್ಕಾಪಟ್ಟೆ ಉದುರ್ತಾ ಇದೆ, ಆಮೇಲೆ ಎಲೆಯಲ್ಲಿ ನೀವು ದಪ್ಪ ದಪ್ಪ ಕಾನ್ಸೆಂಟ್ರಿಕ್ ರಿಂಗ್ ಥರ ದಪ್ಪ ದಪ್ಪ ಮಚ್ಚೆಗಳನ್ನು ಕಾಣಬಹುದು, ಆಮೇಲೆ ಎಲೆ ಹಳದಿಯಾಗಿ ಉದುರುತ್ತೆ. ಇದೆಲ್ಲವೂ ಕಾರಣ ಏನಂದರೆ ಈ ಫೈಟೋಪ್ತರ ಡಿಸೀಸ್, ಅಂದರೆ ಈ ಶಿಲೀಂಧ್ರದಿಂದ ಬರುವಂಥ ರೋಗ, ಫೈಟೋಪ್ತರ ಶಿಲೀಂಧ್ರದಿಂದ ಬರುವಂತಹ ರೋಗ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಸ್ಪೆಸಿಫಿಕ್ ಫಂಗಿಸೈಡ್ ಅಥವಾ ಶಿಲೀಂಧ್ರ ನಾಶಕ ನನಗೀಗ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ, ನಾವು ಅದು ಇದು ಶಿಲೀಂಧ್ರ ನಾಶಕ ಉಪಯೋಗಿಸಿ ಉಪಯೋಗ ಇಲ್ಲ, ಕಾಪರ್ ಆಕ್ಸಿ ಕ್ಲೋರೈಡ್ ಅಥವಾ ಬ್ಲೈಟಾಕ್ಸ್ ಅನ್ಬಹುದು, ಈ ಬ್ರ್ಯಾಂಡ್ ನೇಮಲ್ಲೇ ಸಿಗ್ತಾ ಇದೆ. ಅದನ್ನು ನೀವು ಒಂದು ಬ್ಯಾರಲಿಗೆ 1/4 kg ಮಿಕ್ಸ್ ಮಾಡಿ ಬಡ್ಡೆಗೆ ಹಾಕಬೇಕು. ಈ ಥರ ಮಾಡಿದರೆ ಸಾಧಾರಣವಾಗಿ ಸಾಮಾನ್ಯವಾಗಿ ಕಂಟ್ರೋಲ್ ಆಗುತ್ತೆ. ಇನ್ನೂ ಇದು ಕಂಟ್ರೋಲ್ ಆಗಿಲ್ಲ ಅಂದರೆ, ಇನ್ನು ಸಪೋಸ್ ಆಗಿಲ್ಲ ಅಂದರೆ ಬೇರೆ ಔಷಧಿ ಈಗ ಇದೆ, ಈಗ ಮೆಟಲಾಕ್ಸಿಲ್ ಮ್ಯಾಂಕೋಸೇಬ್ ನೀವು ಸಾಧಾರಣವಾಗಿ ಈಗ ರೈತರು ಉಪಯೋಗಿಸ್ತಾ ಇದ್ದಾರೆ, ಇದರಲ್ಲಿ ಈಗ ರಿಡೋಮಿಲ್ ಗೋಲ್ಡ್ ಅಂತ ಇದೆ ಅದನ್ನು ಉಪಯೋಗಿಸ್ಬೋದು, ಅಥವಾ ಮ್ಯಾಟ್ಕೋ ಮಾಸ್ಟರ್ ಈ ಥರ ಬೇರೆ ಬೇರೆ ಹೆಸರಲ್ಲಿ ಬರ್ತಾ ಇದೆ. ಏನಂದರೆ ಇದರಲ್ಲಿ ಎರಡು ಶಿಲೀಂಧ್ರ ನಾಶಕ ಮಿಕ್ಸ್ ಆಗಿದೆ, ಒಂದು ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಸೇಬ್. ಇದನ್ನು ಏನು ಮಾಡಬೇಕಂದ್ರೆ, ಸಪೋಸ್ ನೀವು ರಿಡೋಮಿಲ್ ಗೋಲ್ಡ್ ಆದರೆ ಒಂದು ಬ್ಯಾರಲಿಗೆ ನೀವು 300 grams ಸಾಕು, ಜಾಸ್ತಿ ಏನು ಬೇಡ. ಇದನ್ನು ನೀವು ಮಿಕ್ಸ್ ಮಾಡಿ ಬಡ್ಡೆಗೆ ಹೊಯ್ಯಬೇಕು, ಸ್ಪ್ರೇನು ಮಾಡಬೇಕು. ಈ ಥರ ಮಾಡಿದರೆ ಖಂಡಿತವಾಗಿಯೂ ಕಂಟ್ರೋಲ್ ಆಗುತ್ತೆ. ನಾವು ಎಲ್ಲ ಗಿಡಗಳಿಗೆ ಮಾಡುವ ಅಗತ್ಯ ಇಲ್ಲ, ಒಂದು ತೋಟದಲ್ಲಿ ಈಗ 1000 ಗಿಡ ಇದ್ದರೆ ಒಂದು ಸಾಧಾರಣವಾಗಿ ಸಾಮಾನ್ಯವಾಗಿ ರೈತರೆಲ್ಲ ನಾವು ನೋಡಿರ್ತೀವಿ, ಒಂದು 5-6 ಗಿಡಗಳಿಗೆ ಈ ಥರ ಹಳದಿ ಆಗಿರುತ್ತೆ, ಆಮೇಲೆ ಎಲೆ ಉದುರುತ್ತೆ. ಇದು ಏನಾಗುತ್ತೆ ಅಂದರೆ ಆಮೇಲೆ ಉಲ್ಬಣಾವಸ್ಥೆಗೆ ಬಂದರೆ ಈ ಗೆರೆ ಸಮೇತ ಉದುರಿ ಹೋಗುತ್ತೆ ಕಂಪ್ಲೀಟ್. ವಿದಿನ್ 1 ವಾರದಲ್ಲೇ ನಿಮಗೆ ಈ ಎಲೆ ಉದುರಿ ಸಾಯುವ ಸ್ಥಿತಿಗೆ ಬರುತ್ತೆ. ಸೊ ಇದನ್ನು ನಾವು ತಡೆಗಟ್ಟಲೇಬೇಕು, ಯಾಕೆಂದರೆ ಹೀಗೆ ನಾವು ಒಂದು ಗಿಡ ಹೋದರೆ ನಮಗೆ ಚಿಂತೆ ಇಲ್ಲ, ಬಟ್ ಏನಾಗುತ್ತೆ ಅಂದರೆ ಇದು ಸ್ಪ್ರೆಡ್ ಆಗುತ್ತೆ. ಸಪೋಸ್ ನಾವು ಇದನ್ನು ಕಂಟ್ರೋಲ್ ಮಾಡಿಲ್ಲ ಅಂದರೆ, ಶಿಲೀಂಧ್ರ ನಾಶಕ ಹಾಕಿಲ್ಲ ಅಂದರೆ ಅದು ಗಾಳಿಯಲ್ಲಿ ಈ ಸೌತ್ ವೆಸ್ಟ್ ಈ ಪಶ್ಚಿಮ ದಕ್ಷಿಣ ಗಾಳಿ ಅಲ್ಲಿ ಒಂದು ಗಿಡದಿಂದ 100+ ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ, ಅಥವಾ ಮಳೆ ನೀರಲ್ಲಿ ಒಂದು ಬಡ್ಡೆಯಿಂದ ಇನ್ನೊಂದು ಬಡ್ಡೆಗೆ ಸ್ಪ್ರೆಡ್ ಆಗುತ್ತೆ. ಇದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾವು ಈ ಥರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗತ್ತೆ. ಯಾವುದು ರಿಡೋಮಿಲ್ ಗೋಲ್ಡ್ ಇರ್ಬೋದು, ಅಥವಾ ನಾವೇ ಮೆಟಲಾಕ್ಸಿಲ್ ಮ್ಯಾಂಕೋಸೇಬ್ 25 gram ಮೆಟಲಾಕ್ಸಿಲ್, 400 gram ಮ್ಯಾಂಕೋಸ್ ದಬ್ಬೆ ಇದನ್ನು ಒಂದು ಬ್ಯಾರಲ್ಲಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಹಾಗೂ ಡ್ರೆಂಚ್ ಮಾಡಬೇಕು. ಸಮ್ಮರಲ್ಲಿ ಏನು ಮಾಡಬೇಕಂದ್ರೆ ಈಗ ಯಕುಮಿನ್ ಅಂತ ಬರ್ತಾ ಇದೆ, ಪೊಟ್ಯಾಸಿಯಂ ಫಾಸ್ಫೇಟ್, ಇದು ಒಂದು ಟಾನಿಕ್ ಥರ ಕೆಲಸ ಮಾಡುತ್ತೆ. ಒಂದು ವರ್ಷದಲ್ಲಿ ಒಂದು ಸಲ ಸ್ಪ್ರೇ ಮತ್ತು ಡ್ರೆಂಚ್ ಮಾಡಿದರೆ ಉತ್ತಮ. ಸೊ ಅದರ ಏನು ಇಮ್ಯುನಿಟಿ ಇದು ಡೆವಲಪ್ ಆಗುತ್ತೆ, ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ, ರೋಗನೂ ಕಡಿಮೆ ಆಗುತ್ತೆ. ಈ ಥರ ನಾವು ಮಾಡಿಕೊಂಡ್ರೆ ಒಳ್ಳೇದು. ಸಾಮಾನ್ಯವಾಗಿ ಮುಂಗಾರಿನ ಸಂದರ್ಭದಲ್ಲಿ ಈ ಮೆಣಸಿನ ನಾಟಿಯನ್ನ ಮಾಡಲಾಗುತ್ತೆ, ನರ್ಸರಿಯನ್ನ ಅಲ್ಲಲ್ಲಿ ಮಾಡ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ನರ್ಸರಿನಲ್ಲಿ ಏನಾದರೂ ರೋಗ ಮತ್ತು ಕೀಟಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಸಸ್ಯಗಳನ್ನ ತರುವಂತಹ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಹೌದೌದು, ನಾವು ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಲ್ಲಿ ಈ ನರ್ಸರಿಗೆ ಹೊರಟ್ರೆ ಉತ್ತಮವಾದ ಒಂದು ತಾಯಿ ಗಿಡದಿಂದ ರನ್ನರ್ಸ್ ಅನ್ನು ಕಟ್ ಮಾಡಿ ನೋಡಿ. ಈಗ ನಾವು ಮೆಣಸು ಅಂದ್ರೆ ಇದರಲ್ಲಿ ಮೂರು ಟೈಪ್ ಬ್ರಾಂಚಸ್ ಕವಲುಗಳನ್ನು ನೋಡಬಹುದು. ಒಂದು ನೆಲದಲ್ಲಿ ಹರಡಿರುವಂತಹ ಬ್ರಾಂಚಸ್, ಅದನ್ನು ನಾವು ರನ್ನರ್ಸ್ ಅಂತೀವಿ. ಇನ್ನೊಂದು ಆರ್ಥೋಟ್ರಾಪ್ಸ್ ಅಂದರೆ ಮುಖ್ಯ ಕಾಂಡ, ಅದು ಬೆಳ್ಕೊಂಡು ಮೇಲೆ ಹೋಗುತ್ತೆ. ಇದನ್ನು ಸಮೇತ ನಾವು ಕಟ್ ಮಾಡಿ ನೆಟ್ಟರೆ ಒಂದೇ ವರ್ಷದಲ್ಲಿ ಇಳುವರಿ ಬರುತ್ತೆ. ಈಗ ಮಲೇಷ್ಯಾ ಇಂಡೋನೇಷ್ಯಾದಲ್ಲಿ ಈ ತರ ಒಂದು ಪದ್ಧತಿ ಇದೆ. ನಾವು ಮುಖ್ಯ ಕಾಂಡದಲ್ಲಿ ಮೇಲ್ಗಡೆ ಬೆಳವಣಿಗೆ ಆಗುವಂತಹ ತುದಿಯಿಂದ ಕಟ್ ಮಾಡಿ ನಾವು ನೆಟ್ಟರೆ ಒಂದು ಅಥವಾ ಎರಡು ವರ್ಷದ ಒಳಗೆ ಚೆನ್ನಾಗಿ ಫಸಲು ಬರುತ್ತೆ, ಅದೊಂದು. ಆಮೇಲೆ ರನ್ನರ್ಸ್, ಸಾಮಾನ್ಯವಾಗಿ ನಾವು ನರ್ಸರಿಗೆ ಉಪಯೋಗಿಸುವಂಥದ್ದು ರನ್ನರ್ಸ್, ಇದನ್ನು ಕಟ್ ಮಾಡಿ ನೆಡಬಹುದು. ಈಗ ತುದಿ ಭಾಗವನ್ನು ಒಂದು ನಾಲ್ಕೈದು ಗಂಡು ಕಟ್ ಮಾಡಿ ಎಸಿಬೇಕು, ಹಾಗೆ ಬುಡ ಭಾಗವನ್ನು ಅಷ್ಟೇ 1/4, ಅದು ಅಷ್ಟು ಬೇರು ಬರಲ್ಲ, ಅದನ್ನು ಕಟ್ ಮಾಡಿ ಎಸೆದು ಮಧ್ಯ ಭಾಗವನ್ನು ನಾವು ಈ ನರ್ಸರಿಗೆ ಉಪಯೋಗಿಸಬೇಕು. ಮತ್ತೆ ಇನ್ನೊಂದು ಬ್ರಾಂಚಿನ ಬಗ್ಗೆ ನಾನು ಹೇಳಿದೆ, ಯಾವುದು ಈ ಫಸಲು ಕೊಡುವಂತಹ ಬ್ರಾಂಚಸ್, ಇದನ್ನು ನಾವು ಕಟ್ ಮಾಡಿ ನೆಟ್ಟರೆ ಬುಷ್ ಪೆಪ್ಪರ್ ಪೊದೆ ಥರ ಬರುತ್ತೆ. ಅದು ಅದೇನು ಬೆಳವಣಿಗೆ ಆಗಿ ಮೇಲ್ಗಡೆ ಮರಕ್ಕೆ ಹಬ್ಕೊಂಡು ಹೋಗಲ್ಲ, ಒಂದು ಪಾಟಲ್ಲೇ ನಮಗೆ ಬೆಳಿಬಹುದು. ಈ ಥರ ಮಾಡ್ಬೋದು. ಸಾಮಾನ್ಯವಾಗಿ ನಾವು ಫೆಬ್ರವರಿಯಲ್ಲಿ ಈ ರನ್ನರ್ಸ್ ಅನ್ನು ಕಟ್ ಮಾಡಿ ನರ್ಸರಿಯನ್ನು ಮಾಡ್ಬೋದು. ನಾವು ಏನು ಮಾಡ್ತೀವಿ ಅಂದರೆ ಒಂದು ಎರಡು ಗಂಡು ಸಾಕು, ಎರಡರಿಂದ ಮೂರು ಗಂಡು ಕಟ್ ಮಾಡಿ ಸಾಮಾನ್ಯವಾಗಿ ಹಸುವಿನ ಗಂಜಳದಲ್ಲಿ ಒಂದು 25% ಒಂದು 10 ನಿಮಿಷ ನಾವು ಡಿಪ್ ಮಾಡಿಟ್ರೆ ಬೇಗ ಬೇರೆ ಬರುತ್ತೆ. ಆಮೇಲೆ ಅದರ ಮೊದಲು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಶಿಲೀಂಧ್ರ ನಾಶಕವನ್ನು ಡಿಪ್ ಮಾಡಿಟ್ರೆ ಒಳ್ಳೆಯದು. ಈಗ COC ಇದೆ ಅಥವಾ ಬೋರ್ಡ್ ಮಿಕ್ಸರ್ ಇರ್ಬೋದು, ಕಟ್ ಮಾಡಿದಂತಹ ಕಡ್ಡಿಗಳನ್ನು ಒಂದು 10 ನಿಮಿಷ COCಯಲ್ಲಿ ಡಿಪ್ ಮಾಡಿ ಆಮೇಲೆ ಗಂಜಲದಲ್ಲಿ ಅದ್ದಿ ಆಮೇಲೆ ನಾವು ನೆಡ್ಬೋದು. ಸಾಮಾನ್ಯವಾಗಿ ಇನ್ನೊಂದು ಮೆಥಡ್ ಉಪಯೋಗಿಸ್ಬೋದು. ಸಾಮಾನ್ಯವಾಗಿ ನಾವು ಏನು ಮಾಡ್ಕೊಂಡ್ರೆ ಪಾಲಿ ಬ್ಯಾಗಲ್ಲಿ ನೆಡ್ತೀವಿ, ಅದು ಮಾಡ್ಬೋದು. ನಮ್ಮಲ್ಲಿ ಈಗ ಕೆಲವು ಉತ್ತಮವಾದ ತಳಿ ಜಾಸ್ತಿ ಇಲ್ಲ ಅಂದರೆ ಏನು ಮಾಡಬೇಕಂದ್ರೆ ನಾವೀಗ ಸರ್ಪೆಂಟೀನ್ ಮೆಥಡನ್ನು ಉಪಯೋಗಿಸ್ಬೋದು. ಅಂದರೆ ಒಂದು ದೊಡ್ಡ ಬ್ಯಾಗಲ್ಲಿ ನಾವು ಈ ಗಿಡವನ್ನು ಬೇರೆ ಬೇರಿಸಿದ ಮೇಲೆ ಅದು ಬೆಳ್ಕೊಂಡು ಮುಂದೆ ಹೋಗುತ್ತೆ. ಪ್ರತಿ ಗೆಣ್ಣಿನ ಕೆಳಭಾಗದಲ್ಲಿ ಮಣ್ಣು ತುಂಬಿದ ಚಿಕ್ಕ ಬುಟ್ಟಿಯನ್ನು ಇಟ್ಟರೆ ಗೆಣ್ಣು ಈ ಮಣ್ಣಿಗೆ ತಾಗಬೇಕು. ಈಗ ನಾವು ಅದಕ್ಕೋಸ್ಕರ ಏನು ಮಾಡ್ಬೋದು ಅಂದರೆ ತೆಂಗಿನ ಗರಿಯನ್ನು ಕಟ್ ಮಾಡಿ ಪ್ರೆಸ್ ಮಾಡಿ ಇಡ್ಬೋದು. ಸೊ ಅಲ್ಲಿ ಚೆನ್ನಾಗಿ ಬರುತ್ತೆ. ಈ ಥರ ಪ್ರತಿ ಗೆಣ್ಣಲ್ಲಿ ನಾವು ಬೇರನ್ನು ಬರೆಸಿದರೆ ಒಂದು ವರ್ಷದಲ್ಲಿ 40-60 ಗಿಡವನ್ನು ಮಾಡ್ಬೋದು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ನಮಗೆ ಈ ಹೊಸ ಹೊಸ ತಳಿ ಜಾಸ್ತಿ ಸಿಗ್ತಾ ಇಲ್ಲ, Paneer 9 ಇರ್ಬೋದು ಅಥವಾ Malabar X ಅಲ್ಲಿರ್ಬೋದು. ಸೊ ಈ ಸಂದರ್ಭದಲ್ಲಿ ಅಥವಾ ಈಗ ಬಿಡುಗಡೆ ಆದಂತಹ ಸಿಗಂಧಿನಿ ತಳಿ ಇರ್ಬೋದು. ಸೊ ಒಂದು ಗಿಡ ಸಿಕ್ಕಿದ್ರೆ ಸಾಕು, ನಮಗೆ ಒಂದು 40-60 ಗಿಡ ಮಾಡ್ಬೋದು. ಈಗ ನರ್ಸರಿಲಿ ಸಮೇತ ಒಂದು 2-3 ರೋಗ ಬರ್ತಾ ಇದೆ. ಒಂದು ಮೀಲಿ ಬಗ್ಗೆ ಇರ್ಬೋದು, ಸಾಧಾರಣವಾಗಿ ನಾವು ನೋಡ್ತಾ ಇದ್ವಿ. ಈಗ ಅದು ಹಿಟ್ಟಿನ ತಿಗಣಿ ಅಂತೀವಿ, ಅಂದರೆ ಒಂದು ಬಿಳಿ ಬಿಳಿ ಹುಳ ನಾವು ಬಡ್ಡೆಯಲ್ಲಿ ಬುಡದಲ್ಲಿ ನೋಡ್ಬೋದು. ಆ ಸಂದರ್ಭದಲ್ಲಿ ನಾವು ಕೀಟನಾಶಕವನ್ನು ಉಪಯೋಗಿಸ್ಬೇಕು. ಅಂದರೆ ಈಗ ನಾವು ನೋಡಿರ್ಬೋದು ಕ್ಲೋರೋಪೈರಿಪಾಸ್ ಅಥವಾ ಹಮ್ಲ, ಈ ಥರ ಸಾಕಷ್ಟು ಕೀಟನಾಶಕ ಲಭ್ಯ ಇದೆ. ಸೊ ಅದನ್ನು 1 ಲೀಟ್ರಿಗೆ 1-2 ml ಮಿಕ್ಸ್ ಮಾಡಿ ಬಡ್ಡೆಗೆ ಹೊಯ್ಬೇಕು. ಇನ್ನೂ ಒಂದು ಏನಂದರೆ ಈ ಕೊಳೆ ರೋಗನ ಸಮೇತ ಬರ್ತಾ ಇದೆ. ಈ ಎಲ್ಲಿ ಅಂದರೆ ನಾವು ಬೋರ್ಡ್ ಸ್ಪ್ರೇ ಕೊಡಬೇಕು, ಇಲ್ಲಾಂದರೆ ಎಲೆ ಚುಕ್ಕಿ ರೋಗ ಬರುವ ಚಾನ್ಸ್ ಇದೆ. ಸಾಧಾರಣವಾಗಿ ನಾವು ಈ ಬೋರ್ಡಲ್ಲಿ ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಆಗಿಲ್ಲ ಅಂದರೆ ಆಮೇಲೆ COC ಡ್ರೆಂಚ್ ಮಾಡಬೇಕು. ಇನ್ನೊಂದು ಏನಂದರೆ ಬೇರಿಗೆ ಏಟು ಮಾಡಬಾರ್ದು. ನರ್ಸರಿ ಇರ್ಬೋದು, ಈ ನಮ್ಮ ಮೇನ್ ತೋಟ ಇರ್ಬೋದು, ಬೇರಿಗೆ ಏಟಾದರೆ ಖಂಡಿತವಾಗಿಯೂ ಈ ರೋಗ ಯಾವುದು ಕೊಳೆ ರೋಗ ಬರುತ್ತೆ. ಬೇರಿಗೆ ಆದಷ್ಟು ಮಟ್ಟಿಗೆ ನಾವು ಗುದ್ಲಿ ಕೆಲಸ ಆ ಕಡೆ ಸೈಡ್ ಮಾಡಬಾರ್ದು. ಆಮೇಲೆ ನಾವು ಪೆಪ್ಪರ್ ಅನ್ನುವ ತಕ್ಷಣ ಗೊಬ್ಬರ ಇದಕ್ಕೆ ಪೊಟ್ಯಾಶ್ ಜಾಸ್ತಿ ಬೇಕಾಗುತ್ತೆ. ನಾವು ಏನು ಮಾಡಬೇಕಂದ್ರೆ DAP 1 ಮೂಟೆಗೆ 1 ಮೂಟೆ MOP ಮಿಕ್ಸ್ ಮಾಡಿ ಗೊಬ್ಬರ ಕೊಡ್ಬೋದು. ಇಲ್ಲಾಂದರೆ 10-26 ಈ ಥರ ಗೊಬ್ಬರ ಕೊಡ್ಬೋದು. ಇಲ್ಲಾಂದರೆ ಫ್ಯಾಕ್ಟಂಪಾಸ್ ಸಿಗುತ್ತೆ, ಅದರ ಜೊತೆ MOP ಅಗೈನ್ ಪೊಟ್ಯಾಶ್ ಸೇರಿಸಿ ಕೊಡಬೇಕು. ಇದಕ್ಕೆ ಪೊಟ್ಯಾಶ್ ಜಾಸ್ತಿ ಬೇಕಾಗುತ್ತೆ. ಸೊ ಇದನ್ನು ನಾವು ಗಮನಹರಿಸಬೇಕಾಗುತ್ತೆ. ಆಮೇಲೆ ನೀರಿನ ನಿರ್ವಹಣೆ ಸಮೇತ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅನ್ಬಹುದು. ಯಾಕಂದರೆ ಕೆಲವರಿಗೆ ನೀರು ಜಾಸ್ತಿ ಇರುತ್ತೆ, ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಕಂಟಿನ್ಯೂಸ್ ಮಳೆಗಾಲ ಸ್ಟಾಪ್ ಆಗುತ್ತೆ ಅಕ್ಟೋಬರ್ ನವಂಬರ್ಲಿ, ಸ್ಟಾಪ್ ಆದರೂ ಸಮೇತ ನೀರು ಕಂಟಿನ್ಯೂಸ್ ಕೊಡ್ತಾನೆ ಇರ್ತಾರೆ. ಈ ಥರ ನೀರು ಕೊಡಬಾರ್ದು, ಇದಕ್ಕೆ ಸ್ಟ್ರೆಸ್ ಪೀರಿಯಡ್ ಬೇಕು. ಈ ಮೆಣಸಿನ ಗಿಡ ಸ್ವಲ್ಪ ಬತ್ತಬೇಕು, ಯಾವ ಟೈಮಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಜಾಸ್ತಿ ಬತ್ತಿ ಗಿಡ ಸಾಯೋ ತನಕ ಹೋಗಬಾರ್ದು. ಅಂದರೆ ಲೈಫ್ ಸೇವಿಂಗ್ ಇರಿಗೇಷನ್ ಕೊಡಬೇಕು, ಎಲ್ಲೆಲ್ಲಿ ಸ್ವಲ್ಪ ಜಾಸ್ತಿ ಒಣಗ್ತಾ ಇದೆ ಆ ಟೈಮಲ್ಲಿ ನೀರು ಕೊಡ್ಬೋದು, ಈಗ ಜನವರಿ ಫೆಬ್ರವರಿ ಕೊಡ್ಬೋದು. ಆಮೇಲೆ ಏನು ಮಾಡಬೇಕಂದ್ರೆ ನಾನಾಗಲೇ ಮೊದಲೇ ಹೇಳಿದೆ, ಮಾರ್ಚ್ ತಿಂಗಳಲ್ಲಿ ರೇವತಿ ಮಳೆ ಮಾರ್ಚ್ 30-31 ನಂತರ ಒಂದು 2-3 ಸಲ ಚೆನ್ನಾಗಿ ಒಂದು 50-100 ಲೀಟರ್ ನೀರು ಕೊಟ್ಟರೆ ಖಂಡಿತವಾಗಿ ಉತ್ತಮ ರಿಸಲ್ಟ್ ಅಥವಾ ಈ ಪ್ರೊಡಕ್ಷನನ್ನು ನಾವು ನಿರೀಕ್ಷೆ ಮಾಡ್ಬೋದು. ಆಮೇಲೆ ಸ್ವಲ್ಪ ಬಿಸಿಲು ಬೇಕಾಗುತ್ತೆ, ಯಾವುದಕ್ಕೆ ಪನ್ನೀರು ಒಂದು ತಳಿ ಆದರೆ, ಬೇರೆ ಪನ್ನೀರು 2 ಇರ್ಬೋದು, ಕರಿಮುಂಡ ಪಂಚಮಿ ಪೌರ್ಣಮಿ ಈ ಥರ, ಅಥವಾ 5 ಈ ಥರ ತಳಿ ಆದರೆ ಅದಕ್ಕೇನು ಜಾಸ್ತಿ ಬಿಸಿಲಿನ ಅಗತ್ಯ ಇಲ್ಲ. ಸಿಗಂಧಿನಿ ಅಂತ ಹೇಳಿ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ತಳಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಏನು ಅದರ ವಿಶೇಷ? ಅದು ಏನಂದ್ರೆ, ಈಗ ನೋಡಿ, ಒಬ್ಬರು ಫಾರ್ಮರ್ ಸಿರ್ಸಿಯಲ್ಲಿ ಡೆವಲಪ್ ಮಾಡಿದಂತಹ ತಳಿ, PPV ಅಂಡ್ FR, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್, ಇದರ ಅಂಡರ್ಲಿ ಅವರಿಗೆ ಒಂದು ಸರ್ಟಿಫಿಕೇಟ್ ಸಿಕ್ತು. ಇದೊಂದು ಉತ್ತಮ ತಳಿ. ಯಾವುದರಲ್ಲಿ ಉತ್ತಮ ಅಂದರೆ, ಇಳುವರಿ ಜಾಸ್ತಿ ಇದೆ, ದಪ್ಪ ಕಾಳಿದೆ, ಅದೊಂದು ಉತ್ತಮ. ಯಾಕಂದರೆ ನಮಗೆ ವೈಟ್ ಪೇಪರ್ ಮಾಡಲಿಕ್ಕೆ ಒಂದು ಉತ್ತಮವಾದ ತಳಿ. ಆಮೇಲೆ ಅವರು ಹೇಳುವಂಗೆ ಈ ರೋಗ ನಿರೋಧಕ ಶಕ್ತಿಯು ಸಮೇತ ಇದರಲ್ಲಿ ಜಾಸ್ತಿ ಇದೆ ಅಂತಾರೆ. ಇತ್ತೀಚೆಗೆ ಬಯಲುಸೀಮೆಯಲ್ಲಿಯೂ ಕೂಡ ಮೆಣಸನ್ನ, ಕಾಳು ಮೆಣಸನ್ನ ಬೆಳೆಯುವಂತಹ ಕೃಷಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತೆಂಗಿನ ಮರಕ್ಕೆ ಹಬ್ಬಿಸ್ತಾರೆ, ಅಡಿಕೆ ಮರಕ್ಕೆ ಹಬ್ಬಿಸ್ತಾರೆ, ಅದೇನು ಇಲ್ಲ ಅಂತ ಹೇಳಿದ್ರೆ ಸಿಲ್ವರ್ ನೆಟ್ಟು ಅದಕ್ಕೆ ಹಬ್ಬಿಸ್ತಕ್ಕಂತಹ ಕೆಲಸಗಳು ಕೂಡ ನಡೀತಾ ಇದಾವೆ. ಈ ಬಯಲುಸೀಮೆಗೆ ಸೂಕ್ತವಾದಂತಹ ತಳಿ ಯಾವುದು? ಬಯಲುಸೀಮೆಯಲ್ಲಿ ನಾವು ಕಾಳು ಮೆಣಸನ್ನ ಬೆಳೆಯುವಾಗ ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಹೌದು, ಇಲ್ಲಿ ಒಂದು ಚೆನ್ನಾಗಿ ಬರ್ತಾ ಇದೆ, ನಾನು ನೋಡಿದೆ ಅರಸೀಕೆರೆಯಲ್ಲಿಯೂ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಏನಂದ್ರೆ, ನಾವು ಬೆಳೆಯುವ ಜಾಗವನ್ನು ನೋಡಿಕೊಂಡು, ಸಪೋಸ್ ಜಾಸ್ತಿ ನೆರಳಿದ್ರೆ ಪನ್ನೀರು ಒಂದು ಖಂಡಿತವಾಗಿ ಹಾಕೋದು ಬೇಡ. ಆ ಟೈಮಲ್ಲಿ ಪನ್ನೀರು 2 ಇರ್ಬೋದು, ಪನ್ನೀರು 5 ಇರ್ಬೋದು, ಈ ಥರ ನಾವು ಸೆಲೆಕ್ಟ್ ಮಾಡಿ ಹಾಕಿದರೆ ಉತ್ತಮ. ಅದು ಬಯಲುಸೀಮೆಯಲ್ಲೂ ಈಗ ಚೆನ್ನಾಗಿ ಬರ್ತಾ ಇದೆ. ಎಲ್ಲಿ ಬೆಳೆದರೂ ಸಮೇತ ಈ ಒಂದು 2-3 ಕಾರ್ಯವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಮಗೆ ಅಂದರೆ ನೀವು ಮಾರ್ಚಿಂದ ಸ್ವಲ್ಪ ನೀರು ಕೊಡಬೇಕು, ಒಂದು ಬೇರಿಗೆ ಏಟು ಮಾಡಬಾರ್ದು, ಇನ್ನೊಂದು ಆಮೇಲೆ ಗೊಬ್ಬರ ಈ ಪೊಟ್ಯಾಶ್ ಜಾಸ್ತಿ ಕೊಡಬೇಕು. ಆಮೇಲೆ ನೀರು ಅಷ್ಟೇ ನಾವು ನೋಡಿಕೊಂಡು ಕೊಡಬೇಕು, ಅಂದರೆ ಸಮ್ಮರಲ್ಲಿ ನೀರು ಕೊಟ್ಟರೆ ತುಂಬ ಉತ್ತಮ. ಅದು ಹೊಸ ಹೊಸ ಕ್ಯಾಟ್ಕಿನ್ ಗೆರೆ ಬಂದು ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಬೋದು. ಅಲ್ಲಿ ನಾವೀಗ ಸಾಧಾರಣ ಈಗ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಆದ ಕಾರಣ ಜಾಸ್ತಿ ರೋಗ ನಾವು ನೋಡಿಲ್ಲ. ಅವರು ಸಮೇತ ಈಗಲೇ ಈಗ ತೇವಂ ಇರ್ಬೋದು, ASR ಶಕ್ತಿ ಇರ್ಬೋದು, ಅಥವಾ P9 ಈಗಲೇ ಒಂದೇ ತಳಿ ಬೆಳೆಯುವ ಬದಲು ಈ ಥರ ಎಲ್ಲ ತಳಿಗಳನ್ನು ಉಪಯೋಗಿಸಿದ್ರೆ ಒಳ್ಳೆದು. ಈಗ ಅಲ್ಲಿ ಬಹುಶಃ ನೀರು ಅಭಾವ ಇರುವ ಪ್ರದೇಶ ಆದರೆ ಅವರು 15, 5, 15, 8, 15, 9 ಅಥವಾ ವಿಜಯ ಈ ಥರ ತಳಿಗಳನ್ನು ನೋಡಿಕೊಂಡು ಅವರು ಹಾಕಿದರೆ ಉತ್ತಮ. ಅಂತಿಮವಾಗಿ ಮೆಣಸು ಬೆಳೆಗೆ ಸಂಬಂಧಪಟ್ಟಂಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ನಾವು ಏನು ಮಾಡಿದ್ರೆ ಏನಿದ್ದು ನಮಗೆ ಒಂದು ವೈಜ್ಞಾನಿಕವಾಗಿ ಕೃಷಿ ಮಾಡಿದರೆ ನಾವು ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನುವುದರ ಬಗ್ಗೆ ಸ್ವಲ್ಪ ಅರಿವು ಇದ್ದರೆ, ಅಂದರೆ ನಾವು ಉತ್ತಮವಾದ ವೆರೈಟಿಯನ್ನು ಸೆಲೆಕ್ಟ್ ಮಾಡಬೇಕು, ನೀರು ಯಾವ ಟೈಮಲ್ಲಿ ಕೊಡಬೇಕು, ಯಾವ ಟೈಮಲ್ಲಿ ಯಾವ ರೋಗನಾಶಕ ಅಥವಾ ಕೀಟನಾಶಕವನ್ನು ಸ್ಪ್ರೇ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಮಗೆ ಈ ಪ್ರತಿ ಕೃಷಿ ಕಾರ್ಯದ ಹಿಂದೆ ಇರುವ ಒಂದು ಲಾಜಿಕ್, ಆ ಒಂದು ತಂತ್ರ ನಮಗೆ ಗೊತ್ತಿದ್ರೆ ಖಂಡಿತವಾಗಿ ಈ ಕೃಷಿಯನ್ನು ಲಾಭದಾಯಕವಾಗಿ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ಸುಧಾರಿತ ಬೇಸಾಯದ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಕೃಷಿಕರಿಗೆ ಬೇಕು ಅಂತ ಹೇಳಿದರೆ ಅವರು ನಿಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ ಹೇಳ್ತೀನಿ? ಮೊಬೈಲ್ ನಂಬರ್ 9434-3262-93. ಇದು ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರ ಸಂಪರ್ಕ ಸಂಖ್ಯೆ. ಕಾಳುಮೆಣಸಿನ ಬೇಸಾಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನೀವು ಅವರನ್ನ ಸಂಪರ್ಕವನ್ನು ಮಾಡಬಹುದು. ಅವರ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ, 9434-3762-93. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ 9434-3762-93. ಒಳ್ಳೆಯದು ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಳುಮೆಣಸು ಬಾಧಿಸುವ ರೋಗ ಹಾಗೂ ಕೀಟಗಳ ನಿರ್ವಹಣೆ ಈ ಕುರಿತು